ಸಹಾಯಕ ನಿರ್ದೇಶಕರು. ಬೆಳೆ ಕಟಾವು ಪ್ರಯೋಗ ಅಂದರೆ ಏನು, ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಅದರಲ್ಲಿ ಇಳುವರಿಯನ್ನು ಹೇಗೆ ಲೆಕ್ಕ ಹಾಕ್ತಾರೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರೊಂದಿಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನು ತಿಳ್ಕೊಳ್ಳೋಂಥ. ನಮಸ್ಕಾರ ತಿಪ್ಪನ ನಾಯಕ್ ಅವರೇ. ನಮಸ್ತೆ ಸರ್. ಹೇಳಿ, ಮೊದಲನೇದಾಗಿ ಬೆಳೆ ಕಟಾವು ಪ್ರಯೋಗ ಅಂತೇಳಿ ಮಾಡ್ತಾಯಿರ್ತೀರಿ, ಇದು ಬೆಳೆ ಕಟಾವು ಪ್ರಯೋಗ ಹೇಗೆ, ಇದನ್ನು ಬೆಳೆ ಕಟಾವು ಪ್ರಯೋಗ ಪ್ರತಿ ಹಂಗಾಮಿನಲ್ಲಿ ಮಾಡ್ತೀರಾ ಅಥವಾ ಹೇಗೆ, ಪ್ರತಿ ಹಂಗಾಮಲ್ಲಿ, ಹಿಂಗಾರು ಹಂಗಾಮು, ಮುಂಗಾರು ಹಂಗಾಮಿನಲ್ಲಿ ಎಲ್ಲ ಬೆಳೆಯಲ್ಲಿ ಪ್ರಯೋಗಗಳಾಗ್ತಾ ಇರ್ತಾವ ಹೇಗೆ? ಸರ್, ಇದು ಬೆಳೆ ಕಟಾವು ಪ್ರಯೋಗ ಎಂಬುದು ಇದು ಪ್ರತಿ ವರ್ಷ ಕೈಗೊಳ್ಳುವಂತ ಒಂದು ಪ್ರಕ್ರಿಯೆ. ಇದು ಮೂರು ಹಂತದಲ್ಲಿ, ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ, ಮೂರು ಋತುವಿನಲ್ಲಿ ಪ್ರತಿ ವರ್ಷ ಕೈಗೊಳ್ಳುವಂತ ಒಂದು ಬೆಳೆ ಕಟಾವು ಪ್ರಯೋಗಗಳ ಒಂದು ಪ್ರಕ್ರಿಯೆ ಆಗಿದೆ ಸರ್. ಇದನ್ನು ಯಾಕೆ ಕೈಗೊಳ್ಬೇಕಂದ್ರೆ, ಇವಾಗ ಕರ್ನಾಟಕ ರೈತ ಫಸಲು ಬಿಮಾ ಯೋಜನೆ, ವಿಮಾ ಯೋಜನೆ ಜಾರಿಗೆ ತಂದಿದೆ. ಈ ಕಟ್ಟಿರುವಂತಹ ವಿಮೆಯನ್ನು ರೈತರಿಗೆ ಪರಿಹಾರ ರೂಪದಲ್ಲಿ ಕೊಡಬೇಕಾದ್ರೆ ಬೆಳೆ ಕಟಾವು ಪ್ರಯೋಗಗಳ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗಿದೆ. ಬೆಳೆ ಕಟಾವು ಪ್ರಯೋಗ ಮಾಡಿ ಇಳುವರಿಯನ್ನು ಅದರಿಂದ ಪ್ರೊಡಕ್ಟ್ ಅಂಡ್ ಬೈ ಪ್ರೊಡಕ್ಟ್, ಉತ್ಪನ್ನ ಮತ್ತು ಉಪ ಉತ್ಪನ್ನ, ಇವೆರಡನ್ನು ಒಂದು ಅಂದಾಜಿಗೋಸ್ಕರ. ಯಾಕಂದ್ರೆ ಈಗ ಪಾಪ್ಯುಲೇಷನ್ ಏನಾಗಿದೆ ಅಂದ್ರೆ 2011 ಸೆನ್ಸಸ್ ಪ್ರಕಾರ ಏನಾಗಿದೆ ಅಂದ್ರೆ, ಇವತ್ತು 136 crore ಇತ್ತು ನಮ್ಮ ಇಂಡಿಯಾದಲ್ಲಿ, ಇವಾಗ 150 crore ಆಗಿದೆ. ಡೇ ಬೈ ಡೇ ಏನಾದ್ರು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಅದಕ್ಕೆ ಅವ್ರಿಗೆ ಎಷ್ಟು ಪ್ರೊಡಕ್ಷನ್ ಬೇಕು ಉತ್ಪಾದನೆ ಅವ್ರಿಗೆ ಬೇಕಾದದ್ದು. ಅದೇ ರೀತಿ ಬೈ ಪ್ರೊಡಕ್ಷನ್ ಅಂದ್ರೆ ಉಪ ಉತ್ಪನ್ನ, ಪಶುಗಳಿಗೆ ಎಷ್ಟು ಉತ್ಪನ್ನ ಉಪ ಉತ್ಪನ್ನ ಬೇಕು, ಈ ಒಂದು ಅಂದಾಜುಗೋಸ್ಕರ, ಉತ್ಪನ್ನ ಮತ್ತು ಉಪ ಉತ್ಪನ್ನ ಅಂದಾಜು ಮಾಡೋಗೋಸ್ಕರ, ರೈತರು ಕಟ್ಟಿರುವಂತಹ ವಿಮೆ ಪರಿಹಾರಗೋಸ್ಕರ ಈ ಒಂದು ಬೆಳೆ ಕಟಾವು ಪ್ರಯೋಗಗಳನ್ನು ನಮ್ಮ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕೈಗೊಳ್ತಾ ಇದೀವಿ. ಇದನ್ನ ಈಗ ಬೆಳೆ ಕಟಾವು ಪ್ರಯೋಗವನ್ನ ಮಾಡ್ಬೇಕಾದ್ರೆ ಈಗ ನೋಡ್ರಿ, ಒಂದು ಹಳ್ಳಿಯನ್ನ ತೆಗೆದುಕೊಂಡಾಗ ಒಂದು ಬೆಳೆನ ತೆಗೆದುಕೊಳ್ಳೋಣ, ಭತ್ತ, ಭತ್ತಕ್ಕೆ ಒಂದು ಬೆಳೆ ಕಟಾವು ಪ್ರಯೋಗ ಮಾಡ್ಬೇಕಾಗಿತ್ತಂದ್ರೆ ಹೇಗೆ, ಎಲ್ಲಿ ಕಟಾವುಗಳನ್ನ ಮಾಡಬೇಕು, ಯಾವ ಊರಲ್ಲಿ ಮಾಡಬೇಕು, ಯಾರ ಹೊಲದಲ್ಲಿ ಮಾಡ್ಬೇಕು ಅನ್ನೋದನ್ನ ಹೇಗೆ ನಿರ್ಧಾರ ಮಾಡ್ತೀರಿ? ಅಂದ್ರೆ ಅದು ಏನಾಗಿದೆ ಅಂದ್ರೆ, ಇವು ಕೃಷಿ ಆಯುಕ್ತರು ಬೆಂಗಳೂರವರು ಒಂದು ಯೋಜನೆ, ಒಂದು ಅದು ಯೋಜನೆಯನ್ನು ಕಳಿಸಿರುತ್ತಾರೆ, ಬೆಳೆ ಕಟಾವು ಪ್ರಯೋಗಗಳ ಯೋಜನೆ, ಮತ್ತು ನಮ್ಮ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಬೆಂಗಳೂರವರು ಒಂದು ಯೋಜನೆ ಕಳಿಸ್ತಾರೆ. ಎರಡೂ ಪ್ಲಾನ್ಗಳನ್ನು ನಾವು ಟ್ಯಾಲಿ ಮಾಡಿ ನಂಬರ್ ಆಫ್ ಎಕ್ಸ್ಪರಿಮೆಂಟ್ ಅಂದ್ರೆ ಪ್ರಯೋಗಗಳ ಸಂಖ್ಯೆ, ಗ್ರಾಮ ಪಂಚಾಯತಿಯಲ್ಲಿ ಕಡ್ಡಾಯವಾಗಿ ಏನಂದ್ರೆ 1 GP ವ್ಯಾಪ್ತಿಯಲ್ಲಿ 4 ಎಕ್ಸ್ಪರಿಮೆಂಟ್ಗಳು ಮಾಡಬೇಕು, 1 Hubli ವ್ಯಾಪ್ತಿಯಲ್ಲಿ 8 ಎಕ್ಸ್ಪರಿಮೆಂಟ್ಗಳನ್ನು ಮಾಡಬೇಕಾಗಿದೆ. ಅದಕ್ಕೆ ಒಂದು ಎಕ್ಸ್ಪರಿಮೆಂಟ್ಗೆ ಏನ್ ಮಾಡಿದ್ರೆ 1+4 ಅಂದ್ರೆ 1 ಎಕ್ಸ್ಪರಿಮೆಂಟ್ ಮಾಡಬೇಕಾದ್ರೆ 1 ಎಕ್ಸ್ಪರಿಮೆಂಟ್ ಜೊತೆಗೆ 4 ಎಕ್ಸ್ಪರಿಮೆಂಟ್ ಆಡ್ ಮಾಡಬೇಕಾಗಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರು ಏನಾದ್ರೆ ವಿಮೆ ಕಟ್ಟಿರ್ತಾರೆ, ಇವಾಗೇನಾದ್ರೆ ಫಸ್ಟ್ ಒಂದು ಮೂಲ ಕಾರ್ಯಕರ್ತ ಏನ್ ಮಾಡಿರ್ತಾನೆ, ಪಾರ್ ನಂಬರ್ 1 ಎಕ್ಸ್ಪರಿಮೆಂಟ್ ಮಾಡಿರ್ತಾನೆ, ಆನಂತರ ಏನಾದ್ರೆ 3 months ಹೋದ್ರು ಆದರೂ ಸಹ ಪಾರ್ ನಂಬರ್ 2 ಮಾಡಿರಂಗಿಲ್ಲ. ಅವಾಗ ಏನಾಗ್ತಂದ್ರೆ, ಪಾರ್ ನಂಬರ್ 1 ಮತ್ತು 2 ಮಾಡಿದ ನಂತರ ರೈತರಿಗೆ ಏನಂದ್ರೆ, ಅವ್ರು ಬೆಳೆದಿರುವಂತ ಒಂದು ವಿಮೆ ಪರಿಹಾರ ನಿಗದಿ ಮಾಡಬೇಕಾದ್ರೆ ಅವ್ರು ಪಾರ್ ನಂಬರ್ 2 ಬಂದಂತ ಇಳುವರಿ, ಆ ಇಳುವರಿ ನಮಗೆ ಬಹಳ ಮುಖ್ಯವಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ಏನ್ ಮಾಡಿದ್ರೆ, ಎಕ್ಸ್ಪರಿಮೆಂಟ್ 1+4 ಹಾಕಿರ್ತೀವಿ, 1-2 ಎಕ್ಸ್ಪರಿಮೆಂಟ್ ಲ್ಯಾಬ್ಸ್ ಆದ್ರೂ ಸಹ ಇನ್ನುಳಿದ 3 ಎಕ್ಸ್ಪರಿಮೆಂಟ್ಗಳನ್ನು ಮಾಡಿ ಅದ ಬಂದಂತ ಇಳುವರಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ 1+4 ಹಾಕ್ತಿವಿ. ಇದು ಯಾಕಂದ್ರೆ ಯಾವುದೇ ಕಾರಣಕ್ಕೂ ರೈತರು ಕಟ್ಟಿರುವಂತ ವಿಮೆ ಲ್ಯಾಬ್ಸ್ ಆಗಬಾರದು. ಆ ಹಿನ್ನೆಲೆಯಲ್ಲಿ 5 ಎಕ್ಸ್ಪರಿಮೆಂಟ್ ನಲ್ಲಿ 3 ಲ್ಯಾಬ್ಸ್ ಆದರೂ 2 ಎಕ್ಸ್ಪರಿಮೆಂಟ್ ಕಡ್ಡಾಯವಾಗಿ ಮಾಡಿ ಅದು ಬಂದಂತ ಇಳುವರಿ ನಿಗದಿಪಡಿಸಲಿಕ್ಕೆ ನಾವು ಈ ಸರ್ಕಾರ 1+4 ಅಂತ ಮಾಡಿದೆ. ಇದು ಏನಾಗಿದೆ ಅಂದ್ರೆ ಬಹಳ ಇಂಪಾರ್ಟೆಂಟ್, ಈ ವರ್ಷದಿಂದ ಜಾರಿಗೆ ಮಾಡ್ತಾ ಇದೆ. ಈ ವರ್ಷದಿಂದ 5 1+4 ಎಡಿಷನಲ್ ಆಗಿ ಹಾಕಬೇಕು. ಮತ್ತೆ ಇದು ಏನಂದ್ರೆ, ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇದೆ. ಯಾಕಂದ್ರೆ ರೈತರು ಹೇಳ್ತಾ ಇದಾರೆ, ನಂದು ಇಲ್ಲಿ ಬೆಳೆದಿದ್ದೀನಿ ಸರ್, ಅಲ್ಲೇ ಮಾಡಬೇಕಾಗಿತ್ತು, ಇಲ್ಲಿ ಬೇರೆ ಕಡೆ ಮಾಡಿದ್ರಂತ. ಆದ್ರೆ ಆ ತರ ಮಾಡಕ್ ಬರಲ್ಲ, ಇದು ಸರ್ಕಾರನೇ ಒಂದು ಮಾಡಿದ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಮಾಡಿದೆ. ಅಂದ್ರೆ ಇದು ತೊಗರೆ, ಹತ್ತಿ, ಸೂರ್ಯಕಾಂತಿ ಮತ್ತು ಔಡ್ಲ ಈ ಬೆಳೆಗಳಿಗೆ ಏನತ್ತಂದ್ರೆ 10x5 ಮಾಡಿದೆ. ಉಳಿಕದ ಎಲ್ಲಾ ಇತರ ಬೆಳೆಗಳಿಗೆ 5x5 ಅಂತ ಇದು ಮಾಡಿದ್ದಾರೆ. ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಧಾರದ ಮ್ಯಾಗೆ ಅಂದ್ರೆ ಅಷ್ಟು ಕ್ಷೇತ್ರದಲ್ಲಿ ಬೆಳೆ ಕಟಾವನ್ನು ಮಾಡಬೇಕು. ಆ ಒಂದು ಪ್ಲಾಟ್ ಅಲ್ಲಿ ಏನಂದ್ರೆ, ಉದ್ದ ಹಗಲಕ್ಕೆ ಹಾಕಿರುವಂತಹ ಹೆಜ್ಜೆಯನ್ನು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಾಗ ಅದಕ್ಕೊಂದು ಅನಿಯತ ಸಂಖ್ಯೆ ಬರುತ್ತೆ, ರ್ಯಾಂಡಮ್ ಅಂತೇಳಿ. ಇದು ಬಹಳ ಇಂಪಾರ್ಟೆಂಟ್. ಎಲ್ಲರೂ ಅಂತಿದ್ದ ರ್ಯಾಂಡಮ್ ನಂಬರ್ ಬಂದ ನಂತರ, ಆ ರ್ಯಾಂಡಮ್ ನಂಬರ್ ಎರಡನ್ನು ನಾವು ಉದ್ದಕ್ಕೆ ಹಗಲಕ್ಕೆ ಕೊಟ್ಟಂತ ರ್ಯಾಂಡಮ್ ನಂಬರ್ ಅನ್ನು ನಾವು ಟ್ಯಾಗ್ ಮಾಡಿದಾಗ ಒಂದು P1 ಬರುತ್ತೆ. P1 ಅಂದ್ರೆ ಪಾಯಿಂಟ್ ಸೆಲೆಕ್ಷನ್ ಪಾಯಿಂಟ್ ಅಂತೇಳಿ, ಅಂದ್ರೆ ಅದು ಹೊಲದಲ್ಲಿ ಪ್ಲಾಟ್ ಆಯ್ಕೆ ಮಾಡಬೇಕಾದಂತ ಬಿಂದು. ಆ ಬಿಂದುವಿನಂತರ 5x5 ಮತ್ತು 10x5 ಆ ಒಂದು ಕಟಾವು ಮಾಡಿ ಆ ಹೊಲದ ಕಂಪ್ಲೀಟ್ ವಿಡಿಯೋ ಮಾಡಬೇಕು. 1 procedure 20 seconds. ಸೆಕೆಂಡ್ ಪ್ರೊಸೀಜರ್ ಏನಿದೆ ಅಂದ್ರೆ, ಆ 5x5 ಟೇಪ್ ಹಾಕಿರ್ತೀರಿ, ಆ ಟೇಪ್ ಹಾಕಿರುವಂತ ಒಂದು ಪ್ಲಾಟ್ ಅನ್ನು ಕಟಾವು ಮಾಡಬೇಕು, ಅದು 20 seconds ವಿಡಿಯೋ. ಆ ನಂತರ ಅದನ್ನು ಒಕ್ಕಣಿಕೆ ಕ್ರಿಯೆ, ಒಕ್ಕಣಿ ಕ್ರಿಯೆ ಅಂದ್ರೆ ಆ ಕಟಾವ್ ಪ್ಲಾಟ್ ಅಲ್ಲಿ ಕಟಾವ್ ಮಾಡಿದಂತ ಒಂದು ಬೆಳೆ ಅದನ್ನು ಅಲ್ಲೇ ಎಲ್ಲ ಬಿಡಿಸುವುದು. ಎಲ್ಲಾ ಒಂದು ಪ್ರಕ್ರಿಯೆಗಳು ವಿಡಿಯೋ ಆಗ್ತಾವೆ, ವಿಡಿಯೋ ಆಗ್ತಾವ. ಮತ್ತೆ ವೇಯಿಂಗ್, ತೂಕ ಮಾಡುದು ಸಹಿತ ಅದನ್ನು ವಿಡಿಯೋ ಆಗ್ತದೆ. ತೂಕ ಮಾಡಿದ್ದು ಬೈ ಪ್ರೊಡಕ್ಟ್ ಒಂದ್ ಕಡೆ ಪ್ರೊಡಕ್ಟ್ ಅದು ಹಾಕಿದ ನಂತರ ಅದು ಕೇಳ್ತಾ ಇದೆ ತಾವು ನಿಗದಿ ಮಾಡಿರುವಂತಹ ಒಂದು ಉಪ ಉತ್ಪನ್ನ ಸರಿ ಇದೆ ಅಂತೇಳಿ. ಸರಿ ಇತ್ತಂದ್ರೆ ಸರಿ ಅಂತ ಅನ್ಬೇಕು, ಇಲ್ಲ ಅಂತಂದ್ರೆ ಮತ್ತೆ ರೀ ಆ್ಯಡ್ ಆಗಿ ಮಾಡಬೇಕು. ಈಗ ರೈತರು ಕೇಳೋದು, ಇಲ್ರಿ ನಮ್ಮ ಹೊಲದಲ್ಲಿ ಬೆಳೆ ಕಟಾವು ಮಾಡಬೇಕಾಗಿತ್ತು, ನಮ್ಮ ಹೊಲ ಎಲ್ಲ ಬೆಳೆ ಒಣಗೋಗ್ಬಿಟ್ಟಿತ್ತು, ಮಗ್ಗಲ್ ಹೊಲದಲ್ಲಿ ಬೆಳೆ ಚೆನ್ನಾಗಿತ್ತು, ಅಲ್ಲಿ ಮಾಡಿದ್ರು ನಮ್ಮ ಹೊಲ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರ್ತಿರ್ಲಿಲ್ಲ, ನಮಗೆಲ್ಲ ವಿಮೆ ಬರ್ತಿತ್ತು ಅಂತ ಹೇಳ್ತಾರೆ. ಆತರ ಇಲ್ಲ ಪ್ರೊಸೀಜರ್, ಸರ್ಕಾರ ಇದೇ ಪಾಯಿಂಟ್ ಅಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ಕೋತಾರೆ ಇದೇ ಪಾಯಿಂಟ್ ಅಂದ್ರೆ ಅದು ರ್ಯಾಂಡಮ್ ಆಗಿ ಸರ್ಕಾರನೇ ಅಲ್ಲಿ ಆಯ್ಕೆ ಮಾಡಿ ಕೃಷಿ ಹೇಗೆ ಆಯ್ಕೆ ಮಾಡುತ್ತೆ, ಅದಕ್ಕೆ ಏನಾದ್ರೂ ಯಂತ್ರಗಳಿದಾವ ಅಥವಾ ಸ್ಯಾಟಲೈಟ್ ಇದೆ? ಸ್ಯಾಟಲೈಟ್ ಮುಖಾಂತರ ಅವ್ರೇನ್ ಮಾಡಿದ್ರೆ ಅಂದ್ರೆ ಇಂತಿಂತ ಸರ್ವೆ ನಂಬರ್ ಜಿಪಿ ಆಪ್ತಿಯಲ್ಲಿ ಇಂತಿಂತ ಸರ್ವೆ ನಂಬರ್ ಅಂತೇಳಿ, ಹೋಬಳಿ ಆಪ್ತಿಯಲ್ಲಿ ಇಂತಿಂತ ಸರ್ವೆ ನಂಬರ್ ಅಂತೇಳಿ ಅಲ್ಲಿಂದೇ ಅವ್ರು ಏನ್ ಮಾಡಿದ್ರು ರ್ಯಾಂಡಮ್ ಆಗಿ ಕಳಿಸ್ಬಿಟ್ಟಿರ್ತಾರೆ. ಸ್ಯಾಟಲೈಟ್ ಮುಖಾಂತರ ಮುಖಾಂತರ ರ್ಯಾಂಡಮ್ ಆಗಿ ಸರ್ವೆ ನಂಬರ್ ಅನ್ನು ಆಯ್ಕೆ ಮಾಡಿ ಅವರೇ ಕಳಿಸಿರ್ತಾರೆ. ಅವರೇ ಸರ್ವೆ ನಂಬರ್ ಅಲ್ಲಿ ಮಾತ್ರ ಮಾಡಿ ಹೋದ್ರೆ ಮಾತ್ರ ಅದು ಹೇಗಿದೆ ಅಂದ್ರೆ ಓನ್ಲಿ ಒಂದ್ 5 ಮಿನಿಟ್ ಡಿಫ್ರೆನ್ಸ್ ಆದ್ರೆ ತಗೊಳ್ಳಲ್ಲ. ಅದು ಏನಂದ್ರೆ 30 ಮೀಟರ್ 5 ಮೀಟರ್ ಅಂತರದಲ್ಲಿನೇ ಮಾಡಬೇಕು ಆ ಪ್ಲಾಟ್. ಅದು ಏನು ಎಲ್ಲಿ ಮಾಡ್ಬೇಕು ಅನ್ನೋದು ಮೊದಲೇ ಅದು ಸ್ಯಾಟಲೈಟ್ ಮುಖಾಂತರ ಆ ಪಾಯಿಂಟ್ ನಿಗದಿಯಾಗಿ ಮಾಡಬೇಕು. ಅಲ್ಲಿಂದ ಅಲ್ಲಿ ಹೋಗಿ ನಿಂತ್ರೆ ಮಾತ್ರ ಇವ್ರು ಜಿಪಿಎಸ್ ಸಿಕ್ತ. ಆ ಪ್ಲಾಟ್ ಅಲ್ಲಿ ಹೋಗಿಲ್ಲ ಅಂದ್ರೆ ಮಿಸ್ ಮ್ಯಾಚ್ ಆಗ್ತದೆ, ಮಿಸ್ ಮ್ಯಾಚ್ ಅಲ್ಲ. ಅಲ್ಲಿ ಹೋದ್ರೆ ಆಟೋಮೆಟಿಕ್ ಜಿಪಿಎಸ್ ತಗೊಂತಿದೆ, ತಗೊಂಡ ನಂತರ ಸರ್ವೆ ನಂಬರ್ ತೋರಿಸ್ತಾ ಇದೆ. ಆ ಸರ್ವೆ ನಂಬರ್ ನಲ್ಲಿ ಹೆಜ್ಜೆ ಹಾಕಿ ಆ ಪ್ರೊಸೀಜರ್ ನಿಗದಿಪಡಿಸಿದಂತ ಒಂದು ಅಂತರದಲ್ಲಿ ಅಂದ್ರೆ ನೀವು ಇಂತಿಷ್ಟು ಫೂಟ್ ಉದ್ದ ಅಗಲ ಹಾಕಿ ಬೆಳೆ ಕಟಾವ್ ಮಾಡಿ ಪ್ರಯೋಗವನ್ನ ಮಾಡ್ತೀರಿ, ಮಾಡಬೇಕು. ಅಲ್ಲಿ ಕಟಾವನ್ನ ಮಾಡಿದ್ಮೇಲೆ ಇಳುವರಿ ಬರುತ್ತೆ, ಒಂದು 20 ಕೆಜಿ ಅಂತ ತಿಳ್ಕೊಳ್ಳ. ಆ ಒಂದು 20 ಕೆಜಿ ಇಳುವರಿ ಬರುತ್ತೆ ಭತ್ತದ್ದು. ಬಂದಾಗ ಅದನ್ನ ಹೇಗೆ ನೀವು ಮತ್ತೆ ತಾಳೆ ಹಾಕ್ತೀರಿ? ಇದು ಇಳುವರಿ ಹೇಗೆ? ಅದು ಬಂದಂತ ಇಳುವರಿಯನ್ನು ಒಂದ್ ಕಡೆ ಉತ್ಪನ್ನ ಜಾಗದಲ್ಲಿ ಇಳುವರಿಯನ್ನ ಹಾಕ್ತಿವಿ, ಉಪೋತ್ಪನ್ನ ಜಾಗದಲ್ಲಿ ದಂಟು. ಫಾರ್ ಎಕ್ಸಾಂಪಲ್ ಜೋಳ ಬಂದಂತ ಕಾಳನ್ನು ಉತ್ಪನ್ನಗಳಲ್ಲಿ ಹಾಕ್ತಿವಿ, ಉಪೋತ್ಪನ್ನದಲ್ಲಿ ದಂಟು ಹಾಕ್ತಿವಿ. ಹಾಕಿ ಅದನ್ನ ಏನ್ ಮಾಡ್ತೀವಿ ನಾವು ಕರೆಕ್ಟ್ ಜಿಪಿಎಸ್ ಮುಖಾಂತರ ಇದು ಮಾಡಿಕಾಸಿ ಅಪ್ಲೋಡ್ ಮಾಡ್ತೀವಿ, ಅದು ಆಟೋಮೆಟಿಕ್ ತಗೊಂಡ್ಬಿಡುತ್ತದು ಜಿಪಿಎಸ್. ಅದು ಇಡೀ ಸ್ಟೇಟ್ ಅಲ್ಲಿ ಯಾರು ನೋಡಬಹುದು, ಡಿಸಿ ಲಾಗಿನ ಡಿಸಿ ನೋಡಬಹುದು, ನಮ್ ಲಾಗಿನ ನಾವು ನೋಡಬಹುದು, ಎಲ್ಲರೂ ನೋಡ್ತಾರೆ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಇದು ಆದ ನಂತರ ಪ್ರೊಸೀಜರ್, ಆಮೇಲೆ ಇದು ಕಂಪ್ಲೀಟ್ 1 ಇಯರ್ ಪ್ರೊಸೆಸ್ ಕೃಷಿ ಇಲಾಖೆ ಆಯುಕ್ತರು ಬೆಂಗಳೂರು ಅವರು ಅಲ್ಲಿ ಹೋದ ನಂತರ ಒಂದು ಸ್ಟ್ಯಾಂಡರ್ಡ್ ಕಮಿಟಿ ರಚನೆ ಮಾಡ್ತಾರೆ. ಕಮಿಟಿ ರಚನೆ ಮಾಡಿ ನಮ್ ಟೋಟಲ್ ಆನ್ಲೈನ್ ಡೇಟಾ ಹೋಗಿರ್ತಾವ್ರೆ, ಎಲ್ಲ ಡೇಟಾವನ್ನು ಏನ್ ಮಾಡ್ತಾರೆ ಅಂದ್ರೆ ಇದು ಮಾಡ್ಕೊಂಡು ಸಂಬಂಧಪಟ್ಟಂತ ಒಂದು ಬೆಳೆ ವಾರು ಬಂದಂತ ಉತ್ಪನ್ನ ಇಳುವರಿಯನ್ನು 5 ವರ್ಷದ ಹಿಂದಿನ ಒಂದು ಇಳುವರಿಗೆ ಅಂದ್ರೆ ಈಗಾಗಲೇ ಹಿಂದು 21ನೇ ಸಾಲ ನಂತರ 5 ವರ್ಷದ ಇಳುವರಿಗೆ ಟ್ಯಾಲಿ. ಹಿಂದಿನ 5 ವರ್ಷದ ಇಳುವರಿ ಅಂತಂದ್ರೆ ಅದು ಬೆಳೆ ಕಟಾವು ಪ್ರಯೋಗದ ಇಳುವರಿನ ಇರ್ತದೋ ಅಥವಾ ಹೇಗೆ ಇಳುವರಿ ಹಿಂದಿನ 5 ವರ್ಷದ ಇಳುವರಿ ಯಾವ ಇಳುವರಿ? ಅದೂ ಸಹಿತ ಸೇಮ್ ಇದೇ ಪ್ರಕಾರ ಸ್ಯಾಟಲೈಟ್ ಮುಖಾಂತರ ಮಾಡಿರುವಂತಹ ಬೆಳೆ ಕಟಾವುಗಳ ಪ್ರಯೋಗಗಳ ಇಳುವರಿಯನ್ನೇ ಆಧರಿಸಿ ಈ ವರ್ಷದ ಇಳುವರಿಯನ್ನು ಅದಕ್ಕೆ ತಾಳೆ ಮಾಡಿದಾಗ ಈ ವರ್ಷದ ಇಳುವರಿ 5 ವರ್ಷದ ಇಳುವರಿಗಿಂತ ಕಡಿಮೆ ಬಂದಾಗ ಯಾವ್ಯಾವ ಬೆಳೆ ಇಳುವರಿ ಕಡಿಮೆ ಬಂದಿದೆ ಅಂತ ಬೆಳೆಗಳಿಗೆ ಸರ್ಕಾರ ರೈತರು ಪಾವತಿ ಮಾಡಿರುವಂತಹ ವಿಮೆ ಇಂತಿಂಥ ಬೆಳೆಗಳಿಗೆ ಇವು ತುಂಬಾ ಇಳುವರಿ ಕಡಿಮೆ ಬಂದಿದೆ ಇವರಿಗೆ ಪರಿಹಾರ ರೂಪದಲ್ಲಿ ಕೊಡ್ರಿ ಅಂತೇಳಿ ಕೃಷಿ ಆಯುಕ್ತ. ಈಗ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಈ ವರ್ಷ ಭತ್ತ ಒಂದು ಇಳುವರಿ ನಾನು ವಿಮೆ ಮಾಡಿಸಿರ್ತೀನಿ, ನಂದು ಭತ್ತದ ಬಂದಾಗ ನೀವು ಬೆಳೆ ಕಟಾವು ಪ್ರಯೋಗವನ್ನ ಮಾಡ್ತೀರಿ, ಇಳುವರಿ ಲೆಕ್ಕ ಹಾಕ್ತೀರಿ, ಹೋದ ವರ್ಷ ಭತ್ತ ಮಾಡಿಸಿದ್ದೆ ನಾನು, ಹೋದ ವರ್ಷಕ್ಕೂ ನನಗೆ ವಿಮೆ ಬಂದಿದೆ, ವಿಮೆ ಯಾಕೆ ಬಂತಂದ್ರೆ 5 ವರ್ಷದ ಇಳುವರಿಗಿಂತ ಕಡಿಮೆ ಇತ್ತು ಬಂತು ನನಗೆ ಇಳುವರಿ. ಈಗ ವರ್ಷನು ಇಳುವರಿ ಬೆಳೆ ಕಟಾವು ಪ್ರಯೋಗ ಮಾಡ್ತೀರಿ, ಪ್ರಯೋಗ ಮಾಡಿದಾಗ ಹೋದ ವರ್ಷದ ಇಳುವರಿಗಿಂತ ಈ ವರ್ಷದ ಒಂದು ಇಳುವರಿ ಕಡಿಮೆ ಇದ್ರೆ ಮಾತ್ರ ಇದಾಗತ್ತ? ಎಸ್, ಕಡಿಮೆ ಇದ್ರೆ ಮಾತ್ರ. ಹೋದ ವರ್ಷದಲ್ಲ, 5 ವರ್ಷದ ಅಂದ್ರೆ ನಿಮ್ಮ ನೀವು ಮಾತ್ ತಗೊಂಡಿರಲ್ಲ ಅದನ್ನ ಹಾಕೊಂಡು 5 ಇಯರ್ಸ್ 5 ವರ್ಷದ ಇಳುವರಿ ಟೋಟಲ್ 7 ವರ್ಷದ ತಗೊಂತಾರ ಅವರು, ತಗೊಂಡ್ ಅದರಲ್ಲಿ 5 ವರ್ಷದ ಸರಾಸರಿ ಇಳುವರಿ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಕನ್ಸಿಡರ್ ಮಾಡಿ ಆ ಇಳುವರಿಯನ್ನು ಈ ವರ್ಷದ ಒಂದು ಬಂದಂತ ಇಳುವರಿ ವಿವಿಧ ಬೆಳೆಗಳ ಇಳುವರಿ ಅದಕ್ಕೆ ಹೋಲಿಕೆ ಮಾಡಿದಾಗ ಈ 5 ವರ್ಷದ ಇಳುವರಿಗಿಂತ ಪ್ರಸ್ತುತ ಇಳುವರಿ ಬಂದಿರುವಂತ ಇಳುವರಿ ಕಡಿಮೆ ಇದ್ದಾಗ ಅಂತ ಸಿಚುವೇಶನ್ ನಲ್ಲಿ ಯಾವ ಬೆಳೆ ಕಡಿಮೆ ಇಳುವರಿ ಬಂದಿದೆ ಅಂತ ಬೆಳೆಗಳಿಗೆ ಸರ್ಕಾರ ಏನ್ ಮಾಡ್ತಾರೆ ವಿಮಾ ಕಂಪನಿಗಳಿಗೆ ಇಂತಿಂತ ಬೆಳೆಗಳಿಗೆ ಇನ್ಸೂರೆನ್ಸ್ ಮಾಡಿದ್ದಾರೆ, ಇದು ಇಳುವರಿ 5 ವರ್ಷದ ಇಳುವರಿಗಿಂತ ಕಡಿಮೆ ಬಂದಿರುವುದರಿಂದ ಈ ಅಂತವ ರೈತರಿಗೆ ಅವ್ರು ಪರಿಹಾರ ಕೊಡ್ರಿ ಅಂತೇಳಿ ಅವರು ಸರ್ಕಾರ ಏನಂತಾರೆ ಸಂಬಂಧಪಟ್ಟಂತ ಇನ್ಸೂರೆನ್ಸ್ ಕಂಪನಿಯವರಿಗೆ ಅದು ಡೈರೆಕ್ಷನ್ ಕೊಡ್ತಾ ಇದೆ. ಹೇಗೆ ಈಗ ರೈತರು ಎಲ್ಲಾ ಬೆಳೆಗಳಲ್ಲಿ ನೀವು ತಾಲೂಕಾವಾರು ಕಟಾವುಗಳನ್ನು ಮಾಡ್ತಾರೆ, ಹೇಗೆ ಎಲ್ಲಾ ಬೆಳೆಗಳಲ್ಲೂ ಎಲ್ಲಾ ಬೆಳೆಗಳು ನೋಟಿಫೈ ಆದಂತ ಎಲ್ಲಾ ಬೆಳೆಗಳಲ್ಲಿ ನೋಟಿಫೈ ಆಗಿರುವಂತ ಜಿಪಿ ಅಂದ್ರೆ ಗ್ರಾಮ ಪಂಚಾಯತ್ ಹಂತದಲ್ಲಿ ನೋಟಿಫೈ ಆಗಿರುವಂತ ಬೆಳೆ ಅಲ್ಲಿ ಪಿಡಿಒಗಳಿಗೆ ಕೊಡ್ತೀವಿ, ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮತ್ತು ಕೃಷಿ ಇಲಾಖೆಗಳಿಗೆ ಕೊಡ್ತೀವಿ. ಅದೇ ರೀತಿ ಹೋಬಳಿ ವಾರು ನೋಟಿಫಿಕೇಶನ್ ಆಗಿರುವಂತ ಬೆಳೆಗಳಿಗೆ ಅಲ್ಲಿ ವಿಲೇಜ್ ಅಕೌಂಟ್ ಅಂತ ಇರ್ತಾರೆ ಅವ್ರಿಗೆ ಕೊಡ್ತೀವಿ, ಆ ನಂತರ ತೋಟಗಾರಿಕೆ ಇಲಾಖೆ ಅಂತ ಇರ್ತಾರ ಅಂತ ಅವ್ರಿಗೆ ಕೊಡ್ತೀವಿ. ಅಂದ್ರೆ ಕಡ್ಡಾಯವಾಗಿ ಅಧಿಸೂಚಿತಗೊಂಡಂತ ಎಲ್ಲಾ ಬೆಳೆಗಳಿಗೆ ಕಡ್ಡಾಯವಾಗಿ ನಾವು ಸಿಸಿ ಸ್ಯಾಟಲೈಟ್ ಮುಖಾಂತರ ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು ಬೇಕಾಗ್ತದೆ. ಈಗ ರೈತರು ಹೇಳೋದು, ಇಲ್ರಿ ಬೆಳೆ ಕಟಾವು ಪ್ರಯೋಗವನ್ನು ಮಾಡಿದಾರೆ, ಯಾರ್ ಮಾಡ್ಯಾರೋ, ಯಾವಾಗ ಮಾಡ್ಯಾರೋ, ಏನು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಮೂರಾಗ ಒಬ್ರಿಗೂ ಗೊತ್ತಿಲ್ಲ, ಮಾಡ್ಕೊಂಡು ಹೋಗ್ಬಿಟ್ಟಾರ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಇಲ್ಲಿ ಯಾರ್ಯಾರು ಇರ್ತಾರೆ ಇದಕ್ಕೆ ಬೆಳೆ ಕಟಾವು ಪ್ರಯೋಗದಲ್ಲಿ, ಯಾವ ಇಲಾಖೆಯವರು ಇರ್ತಾರೆ, ಎಷ್ಟು ಜನ ಇರ್ತಾರೆ, ಜೊತೆಗೆ ಅದು ಹೇಗೆ ರೈತರಿಗೆ ಗೊತ್ತಾಗುವ ಹಾಗೆ ಮಾಡ್ತೀರಿ, ಗೊತ್ತಾಗಲಾರ್ದಂಗೆ ಮಾಡ್ತೀರಿ ಹೇಗೆ? ಇದು ಏನಂದ್ರೆ ಇದು ತುಂಬಾ ವಿಸ್ತಾರವಾದಂತ ಪ್ರೊಸೀಜರ್ ಇದೆ. ಏನಂದ್ರೆ ಬೆಳೆ ಕಟಾವು ಪ್ರಯೋಗಗಳ 4 ಇಲಾಖೆಗಳಲ್ಲಿ ಮೂಲ ಕಾರ್ಯಕರ್ತನ್ನು ಒಳಗೊಂಡಿದೆ. ಒಂದು ಕಂದಾಯ ಇಲಾಖೆ, ವಿಲೇಜ್ ಅಕೌಂಟ್ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಸಹಾಯಕ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಅದರ ಅಗ್ರಿ ಕೃಷಿ ಇಲಾಖೆಯಿಂದ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಸ್ ಅಥವಾ ಎಒ ಅಗ್ರಿಕಲ್ಚರ್ ಆಫೀಸರ್ಸ್, ಅದೇ ರೀತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮಾಭಿವೃದ್ಧಿ ಪಂಚಾಯತ್ ರಾಜ್ಯ ಇಲಾಖೆಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆರ್ ಕಾರ್ಯದರ್ಶಿಗಳು. ಈ ಒಂದು ಇವರು ಮೂಲ ಕಾರ್ಯಕರ್ತರು, ಬೆಳೆ ಕಟಾವು ಪ್ರಯೋಗ ಕೈಗೊಳ್ಳಲು ಮೂಲ ಕಾರ್ಯಕರ್ತರನ್ನಾಗಿ ಸರ್ಕಾರ ಅಧಿಸೂಚನೆ ಮಾಡಿದೆ. ಮತ್ತು ಈ ಇಲಾಖೆಗೆ ಸಂಬಂಧಪಟ್ಟಂತೆ ಮೇಲ್ವಿಚಾರಕರನ್ನಾಗಿ ಇನ್ಸೂರೆನ್ಸ್ ಕಂಪನಿಯವರು ಅದರಲ್ಲಿ ಇರ್ತಾರ? ಇನ್ಸೂರೆನ್ಸ್ ಕಂಪನಿ ಅವರು ಅಂದ್ರೆ ಅವರು ಮಾಡುವಾಗ ಹೋಗ್ತಾರೆ ಸರ್ ಬೆಳೆ ಕಟಾವು. ಇದರಲ್ಲಿ ಮೇಲ್ವಿಚಾರಕರನ್ನಾಗಿ ಯಾರಿರ್ತಾರೆ ಅಂದ್ರೆ ಕಂದಾಯ ಇಲಾಖೆಯಿಂದ ಉಪ ತಹಶೀಲ್ದಾರರು, ತಹಶೀಲ್ದಾರರು, ಸಹಾಯಕ ಆಯುಕ್ತರು ಈ ಬೆಳೆ ಕಟಾವುಗಳ ಪ್ರಯೋಗಗಳ ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ. ಅದೇ ರೀತಿ ತೋಟಗಾರಿಕೆ ಇಲಾಖೆಯಿಂದ ಡಿಡಿ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್, ಅದೇ ರೀತಿ ಕೃಷಿ ಇಲಾಖೆಯಿಂದ ಸಹಾಯಕ ಕೃಷಿ ನಿರ್ದೇಶಕ ಅಂದ್ರೆ ಒಂದು ಟೀಮ್ ನಿಗದಿಯಾಗಿರುತ್ತೆ. ಅದಕ್ಕೆ ನಿಗದಿಯಾಗುತ್ತೆ, ಎಲ್ಲರೂ ಹೋಗ್ತಾರೆ, ಹೋಗ್ಬೇಕು. ನಾವು ಬೆಳೆ ಕಟಾವು ಪ್ರಯೋಗಗಳನ್ನು ಹಂಚಿಕೆ ಮಾಡುವಾಗ ಅವಾಗ ಅದ್ ಮೂಲ ಕಾರ್ಯಕರ್ತರು ಯಾರು, ಅದಕ್ಕೆ ಮೇಲ್ವಿಚಾರಕರು ಯಾರು, ಇನ್ಸೂರೆನ್ಸ್ ಕಂಪನಿ, ವಿಮಾ ಕಂಪನಿ ಏಜೆಂಟರು ಯಾರು, ಮತ್ತೆ ರೈತರು ಯಾವ್ಯಾವ ಸರ್ವೆ ನಂಬರು, ಸಬ್ ಸರ್ವೆ ನಂಬರು ಮತ್ತು ಕ್ರಾಪ್ ಕಂಪ್ಲೀಟ್ ನಾವು ಡಿ ಸಿ ಅವರ ಕಡೆಯಿಂದ ಇದು ಮಾಡಿ ಅಧಿಸೂಚನೆ ಒಂದು ಯೋಜನೆ ಪ್ಲಾನ್, ಆ ಪ್ಲಾನ್ ಅನ್ನು ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಯ ಮೂಲ ಕಾರ್ಯಕರ್ತರಿಗೆ ಅವರು ಮೇಲ್ ಐಡಿಗೆ ಕಳಿಸ್ಬಿಡ್ತೀವಿ. ನಾವು ಕಳಿಸ್ತೀವಿ ಯೂಸರ್ ಐಡಿಗೆ, ಮತ್ತೆ ರೈತರಿಗೆ ಗೊತ್ತಾಗಬೇಕಲ್ಲ. ರೈತರಿಗೆ ಅವರು ಇವರು ಅಲಾಟ್ಮೆಂಟ್ ಆದ ನಂತರ ಫಾರ್ಮ್ ನಂಬರ್ ಒನ್ ಮಾಡಕ್ ಹೋಗ್ತಾರೆ. ಇವರು ಫಾರ್ಮ್ ನಂಬರ್ ಒನ್ ಮಾಡಕ್ ಹೋದಾಗ ಕಂಪ್ಲೀಟ್ ರೈತರದ ಫಾರ್ಮ್ ಹೊಲದ ಫೋಟೋ ಹೊಡಿತಾರೆ, ಸರ್ವೆ ನಂಬರ್ ಆಡ್ ಮಾಡ್ಕೊಂತಾರೆ, 1+4 ಅಂದ್ರೆ ಊರಲ್ಲಿದ್ದಂತ ಎಲ್ಲಾ ರೈತರಿಗೆ ಪಬ್ಲಿಸಿಟಿ ಆಗೋದಿಲ್ಲ ಅಂದ್ರೆ ಎಲ್ಲ ಅಂದ್ರೆ ಸೆಲೆಕ್ಟೆಡ್ ಕ್ರಾಪ್ಸ್ ಗಳಿಗೆ ಎಲ್ಲಾ ಕ್ರಾಪ್ ಮಾಡಕ್ ಹೋಗಲ್ಲ ಅವರು. ಸೆಲೆಕ್ಟೆಡ್ ಅಂದ್ರೆ ನೋಟಿಫೈಡ್ ಕ್ರಾಪ್, ನೋಟಿಫೈಡ್ ಕ್ರಾಪ್ ಅನ್ನೇ ರೈತರಿಗೆ ಗೊತ್ತಾಗಬೇಕು. ಊರಲ್ಲಿದ್ದಂತ ಎಲ್ಲಾ ರೈತರಿಗೂ ಇವತ್ತು ಇವರ ಹೊಲದಲ್ಲಿ ಈ ಒಂದು ಬೆಳೆ ಕಟಾವ್ ಆಗ್ತಾ ಇದೆ, ಅವ್ರಿಗೆ ಮೆಸೇಜ್ ಹೋಗ್ತಾ, ಅವ್ರ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ. ಎಲ್ಲ ರೈತರಿಗೆ ಹೋಗುತ್ತೆ, ಉಳಿದಂತ ರೈತರು ಉಳಿದಂತ ರೈತರಿಗೂ ಅವರಿಗೆ ಹೋಗಲ್ಲ. ಅವ್ರು ನೋಡ್ಬೇಕು, ನಾವು ನೋಡ್ಬೇಕು, ಗೊತ್ತೇ ಇರಲ್ಲ. ಇವ್ರು ಮಾಡ್ಬೇಕು ಯಾರಂದ್ರೆ ಮೂಲ ಕಾರ್ಯಕರ್ತರು, ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಜನಪ್ರತಿನಿಧಿಗಳು, ಪಂಚಾಯತಿಯಲ್ಲಿ ಜನಪ್ರತಿನಿಧಿ ಪಬ್ಲಿಸಿಟಿ ಮಾಡಬೇಕು. ಅವ್ರಿಗೆ ಕರ್ಕೊಂಡು ಹೋಗಿ ಇಂಟ್ರೆಸ್ಟ್ ಆಗಿ ಅಲ್ಲಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಪ್ರಕಾರ ಎಲ್ಲ ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಂಡರೆ ಏನಾಗ್ತಂದ್ರೆ ರೈತರಿಗೆ ಅವರು ಅವರನ್ನೇ ಸುಡ್ತಾರೆ. ಓ, ಬೆಳೆ ಕಟಾವು ಪ್ರಯೋಗಗಳಿದ್ರೆ ಈ ತರ ಇದೆ, ಇದಕ್ಕೆ ಈ ತರ ಮಾಡಬೇಕು ಅಂತೇಳಿ ರೈತರಿಗೆ ಅವೇರ್ನೆಸ್ ಮೂಡುತ್ತಾ ಅಂದ್ರೆ ಇವ್ರ ಮೂಲ ಕಾರ್ಯಕರ್ತರು ಅಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿಗೆ ರಿಕ್ವೆಸ್ಟ್ ಮಾಡಿ ಆ ಬೆಳೆ ಕಟಾವು ಪ್ರಯೋಗಗಳಲ್ಲಿ ಪಾಲ್ಗೊಳ್ಳುವಂತೆ ಇದಕ್ಕೆ ಸಪೋರ್ಟ್ ಮಾಡಬೇಕು. ಅವರು ಈಗ ಬೆಳೆ ಕಟಾವು ಪ್ರಯೋಗ ಪ್ರಕ್ರಿಯೆ ಅಂದ್ರೆ ಮುಂಗಾರು ಹಂಗಾಮಿ, ಒಂದು ಹಂಗಾಮಿನ ಪ್ರಕ್ರಿಯೆ ಮುಗಿಬೇಕಾದ್ರೆ ಎಷ್ಟು ದಿವಸ ತಗೋತ? ಟೋಟಲ್ ಪ್ರೊಸೀಜರ್ ಮುಗಿಬೇಕಂದ್ರೆ 3 months. ಅಪ್ ಟು ಶೋಯಿಂಗ್ ವಿಂಡೋಲಿಂದ ಹಾರ್ವೆಸ್ಟಿಂಗ್ ವಿಂಡೋ ಅಂತ ಇರುತ್ತೆ. ಆ ಶೋಯಿಂಗ್ ವಿಂಡೋಲಿಂದ ಹಾರ್ವೆಸ್ಟಿಂಗ್ ವಿಂಡೋ ತನಕ 3 months ಕಂಪ್ಲೀಟ್ ಮುಗಿಯುತ್ತದೆ. ಆ ನಂತರ ಅವರು ಕಂಪ್ಲೀಟ್ ಒಂದು ಕಮಿಟಿ ಮಾಡಿ ಇದು ಈಲ್ಡ್ ಕನ್ಫರ್ಮ್ ಮಾಡಬೇಕಾದ್ರೆ ಮತ್ತೆ 3 months ಹಿಡಿಯುತ್ತೆ. ಮತ್ತೆ 3 months ಅಪ್ ಟು 1 year ತನಕೆ. 1 year ತನಕ ಇತ್ಯರ್ಥ ಆಗಲ್ಲ ಅಂದ್ರೆ ಇಳುವರಿ ಇತ್ಯರ್ಥ ಆಗಬೇಕಾದ್ರೆ ಒಂದು ವರ್ಷ ಆಗ್ತದೆ. ಅದರೊಳಗೆ ಏನಾದ್ರು ಫ್ಲಡ್ ಆಯ್ತು ಅಥವಾ ಯಾವ್ದೋ ಒಂದು ಎಲೆಕ್ಷನ್ ಬಂತು ಅಥವಾ ಇನ್ನೊಂದು COVID-19 ಇಂಥ ಎಫೆಕ್ಟ್ ಆಯ್ತು ಅಂದ್ರೆ ಸಂಬಂಧಪಟ್ಟಂತ ಒಂದು ಕಮಿಟಿ ರಚನೆ ಮಾಡಬೇಕು ಸ್ಟೇಟ್ ಲೆವೆಲ್. ಆ ಕಮಿಟಿ ಅವರು ಬೇರೆ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ. ಅಂತ ಸಿಚುವೇಶನ್ ಅಲ್ಲಿ ರೈತರು ಪಾವತಿ ಮಾಡುವಂತ ವಿಮೆ ನಿಗದಿತ ಸಮಯದಲ್ಲಿ ಬರೋದಿಲ್ಲ. ಅದು ಬರ್ತದೆ, ಆದ್ರೆ ಅಲ್ಲ, ನೀವು ಹೇಳಿದಾಗ ಬೆಳೆ ಒಂದು ಇಳುವರಿ ಇತ್ಯರ್ಥ ಆಗಬೇಕಾದ್ರೆ ಒಂದು ವರ್ಷ ಮತ್ತು ಮುಂದೆ ದುಡ್ಡು ಬರ್ಬೇಕಂದ್ರೆ ಮತ್ತೆ ಇನ್ನೊಂದು 5-6 ತಿಂಗಳು ಹೋಗ್ಬಿಡ್ತಾರೆ. ಡಿಪೆಂಡ್ ಆಪ್ ಅದು ಫೈನಾನ್ಸಿಯಲ್ ಸಿಚುವೇಶನ್, ಅದರ ಮೇಲೆ ಬರ್ತದ ಇಲ್ಲಂತಿಲ್ಲ, ಬಟ್ ಡಿಪೆಂಡ್ ಆಪ್ ಫೈನಾನ್ಸಿಯಲ್ ಸಿಚುವೇಶನ್ ಮ್ಯಾಗ ಸರ್ಕಾರ ಏನಂದ್ರೆ ಡೈರೆಕ್ಷನ್ ಕೊಡ್ತಾ ಇದೆ. ಇನ್ಸೂರೆನ್ಸ್ ಕಂಪನಿಯವರು ಅವರು ಕೊಡ್ತಾರೆ ಅಂದ್ರೆ ಎಲ್ಲ ಈಗ ತಾಲೂಕಾ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡಬೇಕಾರ ಆಯಾ ತಾಲೂಕಿನಲ್ಲಿ ಎಲ್ಲಾ ಟೀಮ್ಗಳು ರೆಡಿ ಇರ್ತಾವ ಬೆಳೆ ಕಟಾವು ಮಾಡ್ಲಿಕ್ಕೆ? ಎಲ್ಲ ಟೀಮ್ಗಳು, ಆಯಾ ಟೀಮ್ ನಮ್ಮಲ್ಲಿ ಎಲ್ಲ ಅವ್ರ ಡೀಟೇಲ್ಸ್ ತಗೊಂಡಿರ್ತೀವಿ ನಾವು. ಅವ್ರ ಏನು ಇದು KJD ನಂಬರ್ ತಗೊಂಡಿರ್ತೀವಿ, ಮತ್ತೆ ಇಲಾಖೆಯಿಂದ ಒಂದು ದುಡಿಕೃತ ಪತ್ರದ ಮುಖಾಂತರ ತಗೊಂಡು ಅವ್ರದ್ದೆಲ್ಲ ನಾವೇನ್ ಮಾಡ್ತೀವಿ ಡೇಟಾ ಇಟ್ಕೊಂಡಿರ್ತೀವಿ. ಈಗ ನೋಡ್ರಿ, ಬೆಳೆ ಬಂದ್ಬಿಟ್ಟಿರ್ತತಿ, ಭತ್ತ ರಾಶಿ ಕಟಾವ್ ಬಂದ್ಬಿಟ್ಟಿರ್ತತ, ನೀವು ಡಿಲೇ ಆಗಿಬಿಟ್ರೆ ಇನ್ನೂ ಲಾಸ್ ಆಗುವ ಸಾಧ್ಯತೆ ಇರ್ತದೆ ಅಥವಾ ಅಲ್ಲಿ ಹೇಗೆ ಮಾಡ್ತಾರೆ ಇವತ್ತೆ ಮಾಡ್ಬೇಕು ಅನ್ನೋದು ಹೇಗೆ ನಿಗದಿ ಆಗತ್ತೆ ಅಂದ್ರೆ ದಿನಾಂಕ ಅಂದ್ರೆ ಈಗೇನಾಗಿದೆ ಅಂದ್ರೆ ಪಾರ್ ನಂಬರ್ 1 ಆಫ್ಟರ್ 1 month ಮಾಡ್ಬೇಕಂತ ಇದೆ. ಯಾಕಂದ್ರೆ ಒಂದ್ ಆದ ನಂತರ ಬೆಳೆ ಸ್ವಲ್ಪ ದೊಡ್ಡದಾಗಿ ಬೆಳೆದಿರುತ್ತದೆ, ಅದು ಕ್ಲಿಯರ್ ಕಟ್ ಬರ್ತ್. ಅದು ಪಾರ್ ನಂಬರ್ 1 ಮಾಡಿದ ನಂತರ ಟೋಟಲ್ ಕ್ರಾಪ್ ಏನಿದೆ 3 months ಕ್ರಾಪ್ ಇದೆ, 19 days. ಅದರೊಳಗೆ 1 month ಆದ್ರೆ 13 days ನಂತರ ಪಾರ್ ನಂಬರ್ 1 ಮಾಡಬೇಕು. ಮಾಡಿದ ನಂತರ ಇನ್ನ ಪಾರ್ ನಂಬರ್ 2 ಮಾಡಬೇಕಾದ್ರೆ 2 months ಇರುತ್ತೆ ಟೈಮ್. ಇವ್ರು ಏನ್ ಮಾಡ್ತಿರ್ತಾರೆ, ಪಾರ್ ನಂಬರ್ 1 ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಪಾರ್ ನಂಬರ್ 2-3 months ಕಳೆದ್ರು ಸಹ ಹೋಗಿರಂಗಿಲ್ಲ ಇವರು. ಯಾಕಂದ್ರೆ ಪ್ರೈಮರಿ ನೆಗ್ಲಿಜೆನ್ಸ್ ಆಫ್ ಪ್ರೈಮರಿ ವರ್ಕರ್. ಇವ್ರೇನ್ ಮಾಡ್ಬಿಡ್ತಾರೆ, ಬೇರೆ ಬೇರೆ ಕೆಲಸಗಳು ಹೋಗೋದು ಅಥವಾ ಯಾವ್ದೋ PDOs ಬೇರೆ ಕೆಲಸದಲ್ಲಿ ಇನ್ವಾಲ್ ಆಗಿರ್ತಾರೆ, ಮರ್ತು ಬಿಟ್ಟಿರ್ತಾರೆ. ಅವಾಗ ಬೆಳೆ ಕಟಾವ್ ಮಾಡ್ಬಿಡ, ರೈತ ಏನ್ ಮಾಡ್ತಾರೆ, ಮಳೆ ಬರ್ತಂದ್ರೆ ರಾತ್ರಿನೇ ಕಟಾವ್ ಮಾಡ್ಬಿಟ್ಟಿರ್ತಾರೆ. ಅವಾಗ ಏನಂತಾರೆ, ಪಾರ್ ನಂಬರ್ 2 ಮಾಡಕ್ ಆಮೇಲೆ ಹೋಗ್ತಾರೆ. ಹೋದಾಗ ಕ್ರಾಪ್ ಅವೈಲಬಿಲಿಟಿ ಇರೋದಿಲ್ಲ, ಇಲ್ದಾಗ ಏನಂತಾರೆ ಅವರು ಪಂಚನಾಮ ರಿಪೋರ್ಟ್ ಹಾಕ್ತಾರೆ ಇವರು. ಏನಂದ್ರೆ ಈ ತರ ಬೆಳೆ ಕಟಾವ್ ನಾವು ಮಾಡಕ್ ಬಂದಿದೀವಿ, ರೈತರು ರಾತ್ರಿನೇ ಕಟಾವ್ ಮಾಡಿದ್ದಾರೆ. ಮಾಡಿದ್ದಾರೆ ಅಂತೇಳಿ. ಬಟ್ ಅದು ರೈತರ ತಪ್ಪಲ್ಲ, ಅವರೇನೋ ಮಳೆ ಬರ್ತಂತೇಳಿ ಅವ್ರು ಮಾಡಿರ್ತಾರೆ. ಇವರು ಮೂಲ ಕಾರ್ಯಕರ್ತರು ರೈತರ ಜೊತೆಗೆ ನಿರಂತರವಾಗಿ ಕಮ್ಯುನಿಕೇಶನ್ ಯಶಸ್ವಿ ಆಗ್ತಾವ. ಇದ್ದ ಕಾಸಿ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿ ರಿಕ್ವೆಸ್ಟ್ ಮಾಡಿ ಒಂದ್ ಟೂ ಡೇಸ್ ವೇಟ್ ಮಾಡಿಸಬೇಕು, ಇನ್ಸೂರೆನ್ಸ್ ಕಂಪನಿಯವರಿಗೆ ಇಂಟಿಮೇಷನ್ ಮಾಡಬೇಕು, ಮತ್ತೆ ಇವರಿಗೆ ಸೂಪರ್ವೈಸರ್ ಇಂಟಿಮೇಷನ್ ಮಾಡಬೇಕು. ಮಾಡಿ ಆಸ್ ಪರ್ ಸಿಸಿಎ ಪ್ರೊಸೀಜರ್ ಪ್ರಕಾರ ಮಾಡಿದಾದರೆ ರೈತರಿಗೆ ಸರಿಯಾದ ರೀತಿಯಲ್ಲಿ ವಿಮೆ ಪಾವತಿ ಮಾಡಲಿಕ್ಕೆ ಈ ಬೆಳೆ ಕಟಾವು ಪ್ರಯೋಗಗಳು ಬಹಳ. ಈಗ ಇತ್ತೀಚೆಗೆ ಬೆಳೆ ಕಟಾವು ಪ್ರಯೋಗದಲ್ಲಿ ಏನು ಬದಲಾವಣೆ ಆಗಿದೆ ಹೋದ ವರ್ಷ ಈ ವರ್ಷ ಇತ್ತೀಚೆಗೆ ಏನು ಬದಲಾವಣೆ ಏನಂದ್ರೆ ಲಾಸ್ಟ್ ಇಯರ್ ಈಗ ಇತ್ತೀಚಿನ ಅಂದ್ರೆ ಹಿಂದಿನ ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಹಿಂದಿನ ವರ್ಷದಲ್ಲಿ ಏನಾಗಿತ್ತು ಅಂದ್ರೆ 1+1 ಸರ್ವೆ ನಂಬರ್ ಮಾತ್ರ ಹೇಳ್ ಮಾಡಬೇಕಾದ ಪ್ರೊಸೀಜರ್ ಇತ್ತು, ಆದ್ರೆ ಇವಾಗ 1+4 ಮಾಡಿದ್ದಾರೆ. ಯಾಕಂದ್ರೆ ಹಿಂದೆ ರೈತರು ಸಾಕಷ್ಟು ಸಲ ವಿಮೆ ಕಟ್ಟಿದ್ದಾರೆ, ಆದ್ರೆ ಇವರು ಮೂಲ ಕಾರ್ಯಕರ್ತರು ಸರಿಯಾದ ಸಮಯದಲ್ಲಿ ಮಾಡದೆ ಹೋದಾಗ ಅವ್ರಿಗೆ ಈಲ್ಡ್ ಕನ್ಫರ್ಮ್ ಆಗಲ್ಲ. ಆ ಹಿನ್ನೆಲೆಯಲ್ಲಿ ಎಷ್ಟೋ ಜನ ರೈತರಿಗೆ ತೊಂದರೆ ಆಗಿದೆ, ಅವ್ರಿಗೆ ಬರಬೇಕಾದ ವಿಮೆ ಸರಿಯಾದ ಸಮಯದಲ್ಲಿ ಬಂದಿಲ್ಲ. ಆ ಹಿನ್ನೆಲೆ ಸರ್ಕಾರ ಯೋಚನೆ ಮಾಡಿದ್ರು, ಸಾಧಕ ಬಾಧಕಗಳ ಕುರಿತು ಯೋಚನೆ ಮಾಡಿ ಇವಾಗ ಏನ್ ಮಾಡಿದ್ರೆ ಈ ತರ ಆಗ್ಲಿಕ್ಕೆ ತಪ್ಪಿಸಬೇಕಾದ್ರೆ 1+1+4 ಮಾಡಮ್ಮ ಅಂತೇಳಿ ಒಂದ್ ಎಕ್ಸ್ಪೆರಿಮೆಂಟ್ ಗೆ 4 ಸರ್ವೆಗಳನ್ನು ಎಡಿಷನಲ್ ಆಗಿ ಆಡ್ ಮಾಡಬೇಕು. ಒಂದ್ ಮಿಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಅಂದ್ರೆ ಮಾಡಬೇಕು. ಈ ತರ ಇದೆ. ಮತ್ತೆ ಇದು ಪ್ರೊಸೀಜರ್ ಏನಂದ್ರೆ ಕಂಪ್ಲೀಟ್ ಆ ಜಿಪಿ ವ್ಯಾಪ್ತಿಯಲ್ಲಿ ಸಿಗ್ಲಿಲ್ಲ ಅಂದ್ರೆ ಗ್ರಾಮ ಚೇಂಜ್ ಮಾಡ್ಕೊಂಡು ಹೋಗಬಹುದು ಸರ್ವೆ ನಂಬರ್. ಕಂಪ್ಲೀಟ್ ಆ ವ್ಯಾಪ್ತಿಯಲ್ಲಿ ಸಿಗಲ್ಲ ಅಂದ್ರೆ ನೆಕ್ಸ್ಟ್ ಜಿಪಿ ಚೇಂಜ್ ಮಾಡಬೇಕು. ಒಳ್ಳೇದು ತಿಪ್ಪನ ನಾಯಕರು, ಇದುವರೆಗೆ ಬೆಳೆ ಕಟಾವು ಪ್ರಯೋಗ ಬಗ್ಗೆ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ಉತ್ತಮ ರೀತಿಯಿಂದ ಬೆಳೆ ಕಟಾವು ಪ್ರಯೋಗಗಳು ನಡೀಬೇಕು, ಜೊತೆಗೆ ಆ ಊರಲ್ಲಿ ಆ ಹೋಬಳಿಯಲ್ಲಿ ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರಿಗೂ ಏನಿದು ಬೆಳೆ ಕಟಾವು ಪ್ರಯೋಗ, ಯಾಕೆ ಕಟಾವು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ರೈತರಿಗೆ ಕನ್ಫರ್ಮ್ ಆಗ್ಬೇಕಾದ್ರೆ ಇದ್ರ ಬಗ್ಗೆ ಹೆಚ್ಚು ಒಂದು ಪಬ್ಲಿಸಿಟಿ ಅಥವಾ ತಿಳುವಳಿಕೆ ರೈತರಿಗೆ ಕೊಡಬೇಕು. ಆ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಪಂಚಾಯತಿ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಇದ್ರ ಬಗ್ಗೆ ರೈತರಿಗೆ ಮುಂಚಿತವಾಗಿ ಮಾಹಿತಿಯನ್ನು ಕೊಟ್ಟರೆ ಎಲ್ಲರಿಗೂ ಗೊತ್ತಾಗತ್ತೆ ಕಟಾವು ಪ್ರಯೋಗದ ಬಗ್ಗೆ, ಇದ್ರ ಬಗ್ಗೆ ಏನು ಸಾಧಕ ಬಾಧಕಗಳಿದ್ದಾವೆ, ರೈತರು ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಅನುಕೂಲ ಆಗತ್ತೆ ಅಂತಕ್ಕಂಥ ವಿಚಾರ ಬಹಳ ಮುಖ್ಯ. ಇಲ್ಲಿ ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಬೆಳೆ ವಿಮೆ ಯೋಜನೆ ಅನುಷ್ಠಾನದಲ್ಲಿ ಬೆಳೆ ಕಟಾವು ಪ್ರಯೋಗಗಳ ಮಹತ್ವ ಕುರಿತು ರಾಯಚೂರು ಸಾಂಖ್ಯಿಕ ಇಲಾಖೆಯ ಸಹಾಯಕ ನಿರ್ದೇಶಕ ತಿಪ್ಪಣ್ಣ ನಾಯ್ಕ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. फसल बीमित रहे कटाई के बाद भी भाई ऋणी या अऋणी अब हर किसान लाभ उठाए एक मौसम कदर है सब किसान बीमा कराए प्रधानमंत्री फसल बीमा योजना से हर किसान मुस्काए कृषि और किसान कल्याण मंत्रालय द्वारा किसान हित में जारी ईग केळी ಭತ್ತದಲ್ಲಿ ಕಳೆ ನಿರ್ವಹಣೆ ಕುರಿತು ಮಾಹಿತಿ ಡಾಕ್ಟರ್ ವಿ ಜಿ ಬಾವಲತ್ತಿ ಅವರಿಂದ. ಇತ್ತೀಚೆಗೆ ಭತ್ತವನ್ನು ಬೆಳೆಯುವಂಥ ರೈತ ಬಾಂಧವರು ಅತಿಯಾದ ನೀರಿನ ಬಳಕೆಯನ್ನು ಭತ್ತದ ಬೆಳೆಗೆ ಮಾಡ್ತಾ ಇದ್ದಾರೆ. ಸರಿಯಾದ ಒಂದು ನೀರಿನ ನಿರ್ವಹಣೆಯನ್ನು ಮಾಡದೇ ಹೋದಲ್ಲಿ ಭೂಮಿಯಲ್ಲಿ ಜವಳು ಸೌಳಾಗ್ತಕ್ಕಂಥ ಸಮಸ್ಯೆ ಮತ್ತು ಇತರ ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ನೀರು ಸಾಕಷ್ಟು ರೀತಿಯಲ್ಲಿ ಸಿಗದೇ ಇರೋದು ನಾವೆಲ್ಲ ನೋಡ್ತಾ ಇದ್ದೇವೆ. ಆದ್ದರಿಂದ ಸಮರ್ಪಕವಾಗಿ ಭತ್ತದ ಬೆಳೆಯಲ್ಲಿ ನೀರಿನ ನಿರ್ವಹಣೆಯನ್ನು ಮಾಡೋದು ಭಾಳ ಒಳ್ಳೆಯದು. ಭತ್ತಕ್ಕೆ ಎಲ್ಲ ಬೆಳೆಗಳಿಗಿಂತ ಹೆಚ್ಚು ನೀರಿನ ಅವಶ್ಯಕತೆ ಇರ್ತದೆ. ನಾಟಿ ಪದ್ಧತಿಯಲ್ಲಿ ಕೆಸರು ಗದ್ದೆಯನ್ನು ಮಾಡಲಿಕ್ಕೆ ಸುಮಾರು 30 ಸೆಂಟಿಮೀಟರ್ ನೀರು ಬೇಕಾಗ್ತದೆ. ಭತ್ತವನ್ನು ನೀರು ನಿಲ್ಲಿಸಿ ಬೆಳೆಯೋದ್ರಿಂದ ಅಧಿಕ ಪಾಲು ನೀರು ಭೂಮಿಯಲ್ಲಿ ಇಂಗುವುದರಿಂದ ಆವಿಯಾಗುವುದರಿಂದ ಮತ್ತು ಒಂದು ಮಡಿಯಿಂದ ಇನ್ನೊಂದು ಮಡಿಗೆ ಹರಿದು ಹೋಗುವುದರಿಂದ ನೀರು ಹೆಚ್ಚು ಪೋಲಾಗುವ ಒಂದು ಸಂಭವ ಹೆಚ್ಚಾಗಿರ್ತದೆ. ಆದರೆ ಗದ್ದೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ನೀರು ನಿಲ್ಲಿಸುವುದು ಇತ್ತೀಚೆಗೆ ರೂಢಿಯಾಗಿದೆ. ಇದರಿಂದ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಅದರಲ್ಲೂ ವಿಶೇಷವಾಗಿ ಸಾರಜನಕ ವ್ಯರ್ಥವಾಗಿ ಪೋಲಾಗುವುದಲ್ಲದೆ ಭೂಮಿ ಸವಳಾಗುವುದು ಮತ್ತು ಕಂದುಜಿಗಿ ಉಳುವಿನಂಥ ಕೀಟಗಳ ಒಂದು ಬಾಧೆ ಅಲ್ಲಲ್ಲಿ ಹೆಚ್ಚಾಗ್ತಾ ಇರುವುದು ಪ್ರಮುಖವಾದದ್ದು ಈ ಒಂದು ನೀರಿನ ಒಂದು ಅಸಮರ್ಪಕ ನಿರ್ವಹಣೆ ಅಂತ ಹೇಳ್ಬೋದು. ಅತಿಯಾದ ನೀರನ್ನು ಭತ್ತದ ಗದ್ದೆಯಲ್ಲಿ ನಿಲ್ಲಿಸೋದ್ರಿಂದ ಕಂದುಜಿಗಿ ಉಳುವಿನ ಸಮಸ್ಯೆಯಾಗಿ ಈ ಭತ್ತದ ಇಳುವರಿ ಕುಂಠಿತ ಆಗತ್ತೆ. ಆದ್ದರಿಂದ ಸಮರ್ಪಕ ನೀರಿನ ಬಳಕೆ ಪ್ರಮುಖವಾದದ್ದು ಅಂತ ಹೇಳ್ಬೋದು. ನಾಟಿ ಮಾಡಿದ ಮೊದಲ 10 ದಿನಗಳವರೆಗೆ ಭತ್ತದ ಗದ್ದೆಯಲ್ಲಿ ನೀರಿನ ಪ್ರಮಾಣ 1 ಇಂಚಿಗೆ ನಾವು ಮಿತುಗೊಳಿಸಬೇಕಾಗತ್ತೆ. ನಂತರ ದಿನಗಳಲ್ಲಿ 2 ಇಂಚು ನೀರನ್ನು ನಿಲ್ಲಿಸಬೇಕು ಮತ್ತು ಈ 2 ಇಂಚು ನಿಲ್ಲಿಸಿದಂಥ ನೀರು ಇಂಗುವರೆಗೆ ಬಿಟ್ಟು ಮತ್ತೆ 2 ಇಂಚು ನೀರನ್ನು ನಿಲ್ಲಿಸಬೇಕಾಗತ್ತೆ. ಈ ರೀತಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗತ್ತೆ. ಹೊಡೆಯಾಡುವ ಸಮಯದಿಂದ ತೆನೆ ಬರುವವರೆಗೆ ಗದ್ದೆಯಲ್ಲಿ ಸತತವಾಗಿ ನೀರಿರಬೇಕಾಗತ್ತೆ. ಕೊಯ್ಲು ಮಾಡತಕ್ಕಂತ 10 ದಿನಗಳ ಮುಂಚೆ ನೀರನ್ನು ಸಂಪೂರ್ಣವಾಗಿ ಬಸಿದು ತೆಗೆದು ಆರ್ಲಿಕ್ಕೆ ಬಿಡಬೇಕು. ಮಧ್ಯಮ ಆಳದ ಕಪ್ಪು ಭೂಮಿಗಳಲ್ಲಿ 140-150 ದಿನ ಅವಧಿಯ ಭತ್ತದ ತಳಿಗಳನ್ನು ಬೆಳೆಯಲಿಕ್ಕೆ 1300-1500 ಮಿಲಿಮೀಟರ್ನಷ್ಟು ನೀರು ಬೇಕಾಗ್ತಾ ಇದೆ. ಮುಖ್ಯವಾಗಿ ನೀರು ಮತ್ತು ಕಳೆಗಳ ನಿರ್ವಹಣೆಯನ್ನು ಸಮರ್ಪಕವಾಗಿ ನಾವು ಭತ್ತದ ಬೆಳೆಯಲ್ಲಿ ಮಾಡಿದ್ದೇ ಆದರೆ ಇಳುವರಿ ನಾವು ನಿರೀಕ್ಷಿತ ಪ್ರಮಾಣದಲ್ಲಿ ಪಡಿಬಹುದಾಗಿದೆ. ಕಳೆಗಳಲ್ಲಿ ಮುಖ್ಯವಾಗಿ ಸರಿಯಾದ ಒಂದು ಸಮಯದಲ್ಲಿ ಭತ್ತದಲ್ಲಿ ಕಳೆಯನ್ನು ನಾವು ತೆಗಿಲಿಕ್ಕಪ್ಪ ಅಂತಂದ್ರೆ 15-20% ಒಂದು ಇಳುವರಿ ಕುಂಠಿತ ಆಗುವ ಸಾಧ್ಯತೆ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಕೂರಿಗೆ ಭತ್ತದಲ್ಲಿ 30-40% ಇಳುವರಿ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ಭತ್ತದ ಇಳುವರಿ ಹೆಚ್ಚಿಗೆ ಮಾಡಲಿಕ್ಕೆ ನಾಟಿ ಮಾಡಿದ ಮೊದಲ 4-6 ವಾರಗಳ ಕಾಲ ಗದ್ದೆಯಲ್ಲಿ ಯಾವುದೇ ಕಳೆ ಇಲ್ಲದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೆ ಕಳೆಯನ್ನು ನಾವು ಸ್ವಚ್ಛಗೊಳಿಸ್ತಾ ಇರಬೇಕು. ಸಾಮಾನ್ಯವಾಗಿ ನಾಟಿ ಪದ್ಧತಿಯಲ್ಲಿ ಗದ್ದೆಯನ್ನು ಕೆಸರು ಮಡಿ ಮಾಡಿ ಕಳೆಗಳನ್ನು ಆರಿಸುವುದರಿಂದ ಪ್ರಾರಂಭದಲ್ಲಿ ಕಳೆಗಳ ಹಾವಳಿ ಕಡಿಮೆ ಆಗಿರ್ತದೆ. ಆದರೂ ಸಸಿ ಮಡಿಯಲ್ಲಿ ಭತ್ತದ ಸಸಿಗಳ ಜೊತೆಗೆ ಬರ್ತಕ್ಕಂಥ ಕೆಲವೊಂದು ಎಲೆಯ ಕಳೆಗಳು ಮತ್ತು ಹುಲ್ಲಿನಂಥ ಜಾತಿಯ ಕಳೆಗಳು ಬೀಜದಿಂದ ಉತ್ಪತ್ತಿ ಆಗ್ತಕ್ಕಂಥ ಹಂತದಲ್ಲಿ ಕೆಲವೊಂದು ಕಳೆಗಳು ಬರ್ತಾ ಇರ್ತವೆ. ಭತ್ತದ ಬೆಳವಣಿಗೆ ಮತ್ತು ಇಳುವರಿ ಮೇಲೆ ಇಂಥ ಕಳೆಗಳು ಪರಿಣಾಮ ಬೀರ್ತಾ ಇರ್ತವೆ. ಇವುಗಳನ್ನು ಕೂಲಿ ಆಳುಗಳನ್ನು ಹಚ್ಚಿ ತೆಗಿಬಹುದು. ಇತ್ತೀಚಿನ ದಿನಗಳಲ್ಲಿ ಆಳು ದುಬಾರಿ ಆಗಿರುವುದರಿಂದ ಹೆಚ್ಚಿನ ಖರ್ಚು ತಗಲುವ ಒಂದು ಸಾಧ್ಯತೆ ಇರುವುದರಿಂದ ಇಂಥ ಒಂದು ಸಮಯದಲ್ಲಿ ಕಳೆನಾಶಕಗಳನ್ನು ಬಳಸಿ ಕಳೆಗಳನ್ನು ಸಮರ್ಪಕವಾಗಿ ನಾವು ನಿರ್ವಹಣೆಯನ್ನು ಮಾಡಬಹುದು. ನಾಟಿ ಮಾಡಿದ 5-7 ದಿನಗಳಲ್ಲಿ ಪ್ರತಿ ಎಕರೆಗೆ 1 ಕಿಲೋಗ್ರಾಂ ಬ್ಯೂಟಾಕ್ಲೋರ್ 50 EC ಅಥವಾ 0.6 ಲೀಟರ್ ಅನಿಲೋಪಾಸ್ 30 EC 15 ಕಿಲೋಗ್ರಾಂ ಉಸುಕಿನ ಜೊತೆಗೆ ಮಿಶ್ರಣ ಮಾಡಿ ಗದ್ದೆಯಲ್ಲಿ ಉದುರಿಸಬೇಕು. ಈ ಸಮಯದಲ್ಲಿ ಗದ್ದೆಯಲ್ಲಿ 1 ಸೆಂಟಿಮೀಟರ್ ನೀರು ಮಾತ್ರ ಇರಬೇಕು. ಇದೇ ರೀತಿಯಲ್ಲಿ ಪ್ರತಿ ಎಕರೆಗೆ 6 ಕಿಲೋಗ್ರಾಂ 2,4-D ಈಥೈಲ್ ಇಸ್ಟರ್ 5%, ಅಥವಾ 5 ಕಿಲೋಗ್ರಾಂ ಬೆನ್ ಸಲ್ಫುರಾನ್ ಮೀಥೈಲ್ 0.6% ಮತ್ತು ಪ್ರೆಟಿಲೋಕ್ಲೋರ್ 0.6% ಹರಳುಗಳನ್ನು ಗದ್ದೆಯಲ್ಲಿ ಉದುರಿಸಬೇಕು. ಕಳೆನಾಶಕವನ್ನು ಉಗ್ಗುವ ಮೊದಲು ಗದ್ದೆಯಲ್ಲಿರ್ತಕ್ಕಂಥ ನೀರನ್ನು ಬಸಿಬೇಕು. ಉಗ್ಗಿದ ನಂತರ 24 ಗಂಟೆಗಳವರೆಗೆ ನೀರನ್ನು ಭತ್ತದ ಗದ್ದೆಗೆ ಬಿಡಬಾರದು. ಇದರ ಜೊತೆಗೆ 4-6 ವಾರಗಳ ನಂತರ 1 ಕೈಗಳೆಯನ್ನು ಮಾಡೋದ್ರಿಂದ ಕಳೆಗಳನ್ನು ಬಹುತೇಕವಾಗಿ ನಾವು ನಿಯಂತ್ರಣವನ್ನು ಮಾಡಬಹುದು. ಕಳೆನಾಶಕವನ್ನು ಬಳಸುವಾಗ ರೈತರು ಖರೀದಿ ಮಾಡುವಾಗ ಇರ್ಬೋದು, ಬಳಸುವಾಗ ಇರ್ಬೋದು, ತಜ್ಞರ ಸಲಹೆಯನ್ನು ತಗೊಂಡು ಭತ್ತದ ಬೆಳೆಯಲ್ಲಿ ಕಳೆನಾಶಕವನ್ನು ಬಳಸಲಿಕ್ಕೆ ಮುಂದಾಗಬೇಕು. ಭತ್ತದಲ್ಲಿ ಕಳೆ ನಿರ್ವಹಣೆ ಕುರಿತು ಡಾಕ್ಟರ್ ವಿಜಿ ಬಾವಲತಿ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ ಗಮನಿಸಿ, ಕಬ್ಬು ಮತ್ತು ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಗೊಣ್ಣೆ ಹುಳುವಿನ ಜೈವಿಕ ನಿಯಂತ್ರಣಕ್ಕಾಗಿ 4 ಕೆಜಿ ಮೆಟಾರೈಸಿಯಂ ಅನಿಸೋಪ್ಲಿಯ ಶಿಲೀಂಧ್ರವನ್ನು 100 ಕೆಜಿ ಕೊಟ್ಟಿಗೆ ಗೊಬ್ಬರದೊಡನೆ ಬೆರೆಸಿ 10-15 ದಿನಗಳ ನಂತರ ಭೂಮಿಗೆ ಸೇರಿಸಿ. ಗೊಣ್ಣೆ ಹುಳುವಿನ ಬಾಧೆ ತೀವ್ರವಾದಾಗ 10 ಗ್ರಾಂ ಮೆಟಾರೈಸಿಯಂ ಅನಿಸೋಪ್ಲಿಯ ಶಿಲೀಂಧ್ರವನ್ನು 1 ಲೀಟರ್ ನೀರಿಗೆ ಬೆರೆಸಿ ಭೂಮಿಗೆ ಸಿಂಪಡಿಸಿ, ಸರಿಯಾಗಿ ನೀರುಣಿಸಿ. ಇದರಿಂದ ಪರಿಣಾಮಕಾರಿಯಾಗಿ ಗೊಣ್ಣೆ ಹುಳುವಿನ ಹತೋಟಿಯನ್ನು ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಜೈವಿಕ ನಿಯಂತ್ರಣ ವಿಭಾಗ, ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು ಇಲ್ಲಿಗೆ ಸಂಪರ್ಕಿಸಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ನಿಯಂತ್ರಣ ವಿಭಾಗದ ಪ್ರಕಟಣೆ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಬಡೇಸಾಬ್ ಹಾಗೂ ಸಂಗಡಿರಿಂದ ಅಂತ್ಯ ಪದಗಳು. ಬಸವಣ್ಣ ಒಟ್ಟಲೆ ವಸಮಾಗಿ ಕಾಟಲೆ ರಸು ಬಾಳೆ ಕಾಪಿಗಿಯಾಲು ಬಸವಣ್ಣ ಒಟ್ಟಲೆ ವಸಮಾಗೆ ಕಾಟಲೆ ರಸ ಬಾಳೆ ಕಾಪಿಗಿಯಾಲು ರಸು ಬಾಳೆ ಕಾಪ ಬಣಕ ಬರು ನಿಲ್ಲವನಿ ಪಣಕ ಬರಬೇಕು ಪಾತಳ ಗಂಗಮ್ಮ ಕಳಸ ಇಡಿಬೇಕು ಕಪ್ಪ ಬದು ಮಗ ಬಂಗಾರದ ಬಾಸಿಂಗ ನಿಲ್ಲವನಿ ಬಣಕ ಬರಬೇಕು ಶರಣರ ಕಣದ ಕಾಯೇನ ಸ್ವಾಮನ ಬಂಗಾರದ ಬಳಿ ಸೊತ್ತು ಸಿಂಗರ ದಂತಿಯ ಗಣ್ಣಿ ನಾಗೋಲಿಂಗದ ತಿರಗು ಎರಡು ಬಾರಿ ಮೇಟೆಲ್ಲ ಮೇಟಿ ಅದು ನಾರು ಮೇಟೆಲ್ಲ ಮೇಟೆ ಅದು ನಾರು ಮೇಟೆಲ್ಲ ಮೇಟಿ ಅದು ನಾರು ಕಣದಾಗ ಪರಸಿ ಪವನ ಮೆಟ್ಟು ಎಡಕ ಇಂಡಿಗೆ ಕಟ್ಟಿ ಪಲಕ ಚಳ್ಳವ ಇದು ಬೂದಗ ಬಾ ಸಿಂಗ ಭೂಮಿತ ಇದಂಡಿ ಚಿನ್ನದ ತಾಟಿ ಉಲಿ ಉಲಿಗೋ ಚಿನ್ನದ ತಾಟೆ ಒಲೆ ಒಲಿಗೋಲೆ ಕಟ್ಟಲ ಬೇಕಂತವರ ನೆನಿಬೇಕಮ್ಮ ಕಟ್ಟಲೋ ಬೇಕೋ ಎಂತವರ ನೆನಿಬೇಕೋ ಮಾಡಿ ನಾಗಿರುವ ಗಣಪತಿಯು ಮಾಡದಾಗಿರುವ ಗಣಪತಿಯ ನನದಾರ ಚಿಂತೆಲ್ಲದಂತೆ ಒಡದೇವು ಅಂತಿ ಕಟ್ಟಲೋ ಬೇಕೋ ಎಂತವರ ನೆನಿಬೇಕೋ ಮಾಡಿ ನಾಗಿರುವ ಸಾಸಿವೆ